5 ಇರಬೇಕು ಅಂತ ನಮಗೆ ಶಿಫಾರಸು ಮಾಡಿದ್ದಾರೆ. ಏನು ಅಂದರೆ ಮೇಲ್ಗಡೆ ಭತ್ತದ ಏನಿದೆ ಮೇಲ್ಗಡೆಯಿಂದ ನಾವು ನೋಡ್ಕೊಬೋದು, ಫುಲ್ಲಿ ಓಪನ್ ಲೀವ್ಸ್ ಅಂದರೆ ಫುಲ್ಲು ಓಪನ್ ಆಗಿರೋಂಥವು ಅಲ್ಲಲ್ಲಲ್ಲೇ ನಾವು ತೊಗೊಂಡು ಅದನ್ನು ನಾವು ನೋಡಿದಾಗ ಅದನ್ನು ಚಾರ್ಟನ್ನು ನಾವು ಕಂಪೇರ್ ಮಾಡಬೇಕು. 5 ಬರಬೇಕು. ಅದಕ್ಕಿಂತ ಕಡಿಮೆ ಬಂತು ಅಂದರೆ ನಾವು ಗೊಬ್ಬರವನ್ನು ಎಷ್ಟಪ್ಪ ಒಂದು 10-15 ಕೆಜಿ ಗೊಬ್ಬರವನ್ನು ಕೊಡೋದು. ಬಹಳ ಕಡಿಮೆ ಬಂತು ಅಂದರೆ ಜಾಸ್ತಿ ಗೊಬ್ಬರ ಜಾಸ್ತಿ ಕೊಡೋದು. ಅಂದರೆ ಈಗ ಮಾಡೋದ್ರೆ ಇಲ್ಲಪ್ಪ 5 ಬಂತು ಗೊಬ್ಬರ ಕೊಡೋದು ಬೇಡ ಅಂದರೆ ಭೂಮಿಯಲ್ಲಿ ಸಫಿಷಿಯಂಟ್ ಗೊಬ್ಬರ ಇದೆ ಅಂತ ಅರ್ಥ. ಹೀಗೆ ಮಾಡೋದ್ರಿಂದ ಅವರು ಸಾರ್ವಜನಿಕ ಗೊಬ್ಬರವನ್ನು ಉಳಿತಾಯ ಮಾಡು. ಇದೊಂದು ಪದ್ಧತಿ. ನೆಕ್ಸ್ಟ್ ಮಣ್ಣಿನ ಪರೀಕ್ಷೆ ಆಧಾರ. ಈಗ ಎಲ್ಲ ಮಣ್ಣುಗಳು ಪರೀಕ್ಷೆಯನ್ನು ಮಾಡ್ತಾ ಇದೆ. ಈಗ ನಮಗೆಲ್ಲ ಗೊತ್ತಿದೆ ಸಾರ್ವಜನಿಕದ ಎಷ್ಟಿರಬೇಕು ಅಂದರೆ 250-500 ಇರಬೇಕು ಸಾರ್ವಜನಿಕ ಅಂದರೆ ಕೆಜಿ ಪರ್ ಹೆಕ್ಟೇರ್ ಇರಬೇಕು ಅಂತ ಇದೆ. 250ಕ್ಕಿಂತ ಕಡಿಮೆ ಇದ್ರೆ ನಾವೇನು ಮಾಡಬೇಕು ಅಂದರೆ ನಾವು ಶಿಫಾರಸು ಮಾಡಿದ್ದಕ್ಕಿಂತ 25% ಜಾಸ್ತಿ ಕೊಡಬೇಕು ಅಂತ ಭೂಮಿಗಳಿಗೆ. ಇಲ್ಲ ಜಾಸ್ತಿ ಇತ್ತು ಅಂತ ಇಟ್ಕೊಳ್ಳಿ, 500 ಕೆಜಿ ಪರ್ ಎಕರ್ ಜಾಸ್ತಿ ಇತ್ತು ಅಂದ್ರೆ ಏನ್ ಮಾಡ್ಬೇಕು, 25% ಕಡಿಮೆ ಕೊಡ್ರಿ, 25 ಉಳಿತಾಯ ಮಾಡ್ದಂಗೆ. ಇದೇ ರೀತಿ ರಂಜಕನು ಅಷ್ಟೇ, ರಂಜಕ ನಮಗೆ 10-25 ಕೆಜಿ ನಾರ್ಮಲ್, ಕಡಿಮೆ ಇದ್ರೆ ನಾವು ಉಳಿತಾಯ ಮಾಡೋ ಹಾಕಿ ಜಾಸ್ತಿ ಹಾಕ್ಬೇಕು, 10-25% ಜಾಸ್ತಿ ಹಾಕ್ಬೇಕು, ಜಾಸ್ತಿ ಇದ್ರೆ ಕಡಿಮೆ ಮಾಡೋದು. ಈ ತರ ಪೋಷಕಾಂಶಗಳ ನಿರ್ವಹಣೆ ಮಾಡ್ಕೊಂಡು ಹೋದ್ರೆ ತಮಗೆ ಸಮಗ್ರ ಈ ಭತ್ತದಲ್ಲಿ ಸಮಗ್ರ ನಿರ್ವಹಣೆ ಮಾಡ್ಕೊಂಡಂಗೆ ಆಗುತ್ತೆ. ಇದಲ್ಲದೆ ಈಗ ಸಾಮಾನ್ಯವಾಗಿ ಎಲ್ಲಾ ಕೃಷಿ ಚಟುವಟಿಕೆಗಳಲ್ಲಿ ಸಮಗ್ರ ನಿರ್ವಹಣೆ ಅಂದ್ರೆ ಡಾಕ್ಟರ್ ಒಂದೊಂದು ಮಾತಲ್ಲಿ ಹೇಳ್ಬಿಡಿ. ಈಗ ಒಂದೇ ಒಂದು ಮಾತಲ್ಲಿ ಹೇಳಬೇಕು ಅಂದ್ರೆ ಈಗ ಎಲ್ಲ ಅಷ್ಟೇನೆ, ಎಲ್ಲ ಬೇರೆ ಬೆಳೆಗಳ ಬಗ್ಗೆ ಹೇಳಿಲ್ಲ, ರೈತರುಗಳು ಏನೋ ಡೌಟ್ ಇದ್ರೆ ಕೇಳಲಿ. ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ಏನು ಶಿಫಾರಸು ಮಾಡಿರ್ತೀವಿ ಅದ್ರಲ್ಲಿ ರಂಜಕ ಮತ್ತು ಪೊಟ್ಯಾಷನ್ನ ಬಿತ್ತೋ ಸಮಯದಲ್ಲಿ ಕೊಡಬೇಕು, ಮತ್ತೆ 50% ಏನು ಗೊಬ್ಬರ ಇದೆ ಬಿತ್ತೋ ಟೈಮಲ್ಲಿ ಕೊಡಬೇಕು, ಇನ್ನು ಮಿಕ್ಕಿದ ಗೊಬ್ಬರವನ್ನ ನಂತರ ಕೊಡಬೇಕು. ಈ ಸಾಮಾನ್ಯ ಬೋರಾನು ಕೂಡ ಕೆಲವೊಂದು ಸಾರಿ ಉಪಯೋಗಿಸ್ತಾರಲ್ಲ, ಯಾಕಂದ್ರೆ ಅದು ಇಳುವರಿ ಸ್ವಲ್ಪ ಚೆನ್ನಾಗಿ ಬರುತ್ತೆ, ಹೌದು ನಿಮ್ದು ಕಾಳು ಚೆನ್ನಾಗಿ ಕಟ್ಟುತ್ತೆ ಅಂತಾರೆ. ಹೌದು ಅದಕ್ಕೆ ನಾ ಬರ್ತೀನಿ ತಾಟ. ಈಗ ಏನಾಗುತ್ತೆ ಊಟದಲ್ಲಿ ಉಪ್ಪಿದ್ದಂಗಂತೆ ಬೋರಾನು. ಬೋರಾನ್ ಏನಾಗುತ್ತೆ, ಈಗ ನಾವು ಸೂರ್ಯಕಾಂತಿ ಬೆಳೆ ಹೇಳ್ತೀವಿ, ಸೂರ್ಯಕಾಂತಿಗೆ ನಾವು ಬೋರಾನ್ ನಾವು ಹಾಕೋದ್ರಿಂದ ಕಾಳು ಚೆನ್ನಾಗಿ ಕಟ್ಟುತ್ತೆ, ಅದರಿಂದ ಬೋರಾನ್ ಸಿಂಪರಣೆ ಮಾಡಬಹುದು. ಅದು ಅದನ್ನ ನಾವು ಏನ್ ಹೆಡ್ ಬರ್ತದಲ್ಲ ತೆನೆ ಬರ್ತದೆ ತನೆಗೂ ಅದು ಊಟಮಲ್ಲಿ ಅದನ್ನ ಹಾಕಬಹುದು. ಒಂದು ಸೆಕೆಂಡ್ ಏನಂದ್ರೆ ಈ ಒಂದು ಎಣ್ಣೆ ಕಾಳು ಎಲ್ಲ ಬೆಳೆಗಳಿಗೆ ಸಲ್ಫರ್ ಅನ್ನ ಸಿಂಪರಣೆ ಮಾಡೋದು ಅಥವಾ ಸಲ್ಫರ್ ಅನ್ನ ಭೂಮಿ ಕೊಡೋದು ಬಹಳ ಒಳ್ಳೇದು. ಸಲ್ಫರ್ ಕೂಡ ಸಲ್ಫರ್ ಕೊಡಬೇಕು. ಯಾವ ಎಣ್ಣೆ ಕಾಳು ಬೆಳೆಗಳು ನಾನು ಹೇಳ್ತಾ ಈಗ ಶೇಂಗಾ ಐತೆ ಕೊಡ್ಬೇಕು. ಆಮೇಲೆ ಇಂತ ನೋಡ್ಬೇಕು. ಆಮೇಲೆ ಇನ್ನೊಂದು ರೈತರು ಸ್ವಲ್ಪ ಏನು ಈಗ ಡಿಫಿಷಿಯನ್ಸಿ ಸಿಂಪ್ಟಮ್ ಅಂತೇಳಿ ಕೊರತೆಯನ್ನ ಸ್ವಲ್ಪ ತಿಳ್ಕೊಬೇಕು. ಈಗೆಲ್ಲ ತಿಳ್ಕೊಂತ ಇದಾರೆ, ಅದಕ್ಕೆ ಒಂದು ಸೂತ್ರ ಹೇಳ್ತೀನಿ ಕೇಳ್ರಿ. ಈಗ ಸಾರ್ವಜನಿಕ ಕೊರತೆ ಇದ್ರೆ ಏನಾಗುತ್ತೆ, ಓಲ್ಡ್ ಲೀವ್ಸ್ ಅಂದ್ರೆ ಕೆಳಗಡೆ ಇರುತ್ತೆ ಅವು ಯೆಲ್ಲೋಯಿಂಗ್ ಬರ್ತವೆ. ರಂಜಕ ಇದ್ರೆ ಏನಾಗುತ್ತೆ, ಪರ್ಪಲ್ ಕಲರ್ ನೇರಳೆ ಬಣ್ಣ ಬರ್ತದೆ. ಪೊಟ್ಯಾಶ್ ಇದ್ರೂ ಅದು ಸ್ವಲ್ಪ ಯೆಲ್ಲೋಯಿಂಗ್ ಬರುತ್ತೆ. ಅಂದ್ರೆ ಸಾರ್ವಜನಿಕ ಅದಕ್ಕೂ ಸ್ವಲ್ಪ ವ್ಯತ್ಯಾಸ. ಅಂದ್ರೆ ನಿಮ್ ಬೆಳೆ ನೀವು ಗುರುತ ಮಾಡ್ಕೊಳ್ಬೇಕು. ಈಗ ಯೆಲ್ಲೋ ಕಲರ್ ಬಂದ್ರೆ ಡಿಫಿಷಿಯನ್ಸಿ, ಹೌದು ಅಂದ್ರೆ ಓಲ್ಡರ್ ಲೀವ್ಸ್ ಅಲ್ಲಿ ಬಂತು ಅಂದ್ರೆ ಸಾರ್ವಜನಿಕದ ಸಾರ್ವಜನಿಕ ಡಿಫಿಷಿಯನ್ಸಿ ಇದೆ ತಿಳ್ಕೊಬೇಕು. ನಾವು ಹಾಗೆ ಏನ್ ಮಾಡ್ಬೇಕು, ಸಾರ್ವಜನಿಕವನ್ನ ನೀವು ಕೊಡಬೇಕು. ಅವಾಗ ಮಣ್ಣಿ ಏನಾಗುತ್ತೆ, ಮಣ್ಣಿ ಕೊಡೋದು ಲೇಟ್ ಆಗ್ತದೆ. ಅವಾಗ ಏನ್ ಮಾಡ್ಬೇಕು ಅಂದ್ರೆ ನಾ ಆಗ್ಲೇ ಹೇಳ್ದಂಗೆ ಸಿಂಪಡಣೆ ಮಾಡ್ಬೇಕು. ಪರ್ಪಲ್ ಕಲರ್ ಬಂದ್ರೆ, ಪರ್ಪಲ್ ಕಲರ್ ಬಂದ್ರೆ ಇದೇನು ನಾವು ಡಿಎಪಿ ಸಿಂಪಡಣೆ ಮಾಡಬೇಕು. ಕೊರತೆ ಇದೆ ಡಿಎಪಿ ಸಿಂಪಡಣೆ ಮಾಡ್ಬೇಕು. ಇದೇ ರೀತಿ ಕೆಲವು ಸಾರಿ ನಾವು ತುದಿಲಿ ಏನ್ ಬರ್ತದೆ ಬೆಳ್ ಬೆಳಗ್ಗೆ ಅವಾಗ ಏನರ್ಥ, ಕಬ್ಬಿಣದ ಕೊರತೆ. ಕಬ್ಬಿಣದ ಕೊರತೆ, ನೀವು ಕಬ್ಬಿಣದ ಕೊರತೆ, ಕಬ್ಬಿಣ ಮೈಕ್ರೋ ನ್ಯೂಟ್ರಿಯಂಟ್ಸ್ ಮಿಕ್ಸ್ಚರ್ ಸಿಗುತ್ತೆ, ತಂದು 0.5% ಕಬ್ಬಿಣ ಒಂದು ಸಿಂಪಡಣೆ ಮಾಡಬಹುದು. ನೀರ್ ಜೊತೆಗಾದ್ರೂ ನೀರ್ ಜೊತೆಗೆ ಸಿಂಪಡಣೆ ಮಾಡಬಹುದು. ಮಾಡಬಹುದು, ಬುಡದಲ್ಲೂ ಹಾಕಬಹುದು. ಬುಡದಲ್ಲಿ ಹಾಕೋದಂದ್ರೆ ಏನಂದ್ರೆ ಯಾವತ್ತು ನಮಗೆ ಡಿಫಿಷಿಯನ್ಸಿ ಬಂದಾಗ ಸಿಂಪಡಣೆ ಮಾಡೋದು ಬಹಳ ಒಳ್ಳೇದು. ಯಾಕಂದ್ರೆ ಅವಾಗ ಏನಂದ್ರೆ ನಾವು ಡಾಕ್ಟರ್ ಇಮ್ಮಿಡಿಯೇಟ್ ಅದಕ್ಕೆ ಕೊಡಬೇಕಾಗ್ತದೆ, ಅದರಿಂದ ಸಿಂಪಡಣೆ ಮಾಡೋದು. ಇನ್ನೊಂದು ವಿಚಾರ, ಭತ್ತದಲ್ಲಿ ಜಿಂಕ್ ಡಿಫಿಷಿಯನ್ಸಿ ಜಾಸ್ತಿ ಬರ್ತದೆ. ಜಿಂಕ್ ಅದಕ್ಕೆ ಏನು ಅಂದ್ರೆ ಈಗ ಭೂಮಿಲಿ ಇರ್ಲಿ ಬಿಡ್ಲಿ ಅಂದ್ರೆ ಎಲ್ಲದಕ್ಕೂ ಬೇಕೇ ಬೇಕಾಗಿದೆ. ರೈತರು ಕೊಟ್ಟೆ ಬಿಡಬೇಕು, ಕೊಟ್ಟೆ ಬಿಡಬೇಕು. 10 ಕೆಜಿ 1 ಎಕರೆಗೆ ಬಿತ್ತೋ ಟೈಮಲ್ಲಿ ಜಿಂಕ್ ಸಲ್ಫೇಟ್ ಅಂತ ಸಿಗುತ್ತೆ, ಕೊಟ್ಟೆ ಕೊಡಬೇಕು ಅವಶ್ಯಕವಾಗಿ ಕೊಡ್ರಿ. ನಿಮ್ ಕಾಳು ಚಲೋ ಕಟ್ಟೆ ಚಲೋ ಬರ್ತದೆ, ಬೆಳೆ ಚಲೋ ಬರ್ತದೆ. ಅಷ್ಟೇ ಅಲ್ಲದಲ್ಲಿ ಇನ್ನೊಂದು ಅದು ಕೆಲವು ಕೈರ್ ಡಿಸೀಸ್ ಅಂತ ಒಂದು ರೋಗ ಬರ್ತದೆ. ಅದು ಅದೇನಪ್ಪ, ನಾವ್ ಏನೇನೋ ಸಿಂಪಡಣೆ ಮಾಡ್ತೀವಿ ಹೋಗಲ್ಲ, ಅದು ಬರೋದು ಜಿಂಕ್ ಇಂದ. ಇದನ್ನ ತಿಳ್ಕೊಬೇಕು. ಅಂದ್ರೆ ರೈತರು ಏನಂದ್ರೆ ಈ ರೀತಿ ಅವು ಏನು ಪೋಷಕಾಂಶಗಳಿಂದ ಏನ್ ಕೊರತೆ ಅಂದ್ರೆ ಯಾವ ರೀತಿ ಗಿಡ ಕಾಣುತ್ತೆ ಅಂತ ನೋಡ್ಕೊಂಡ್ಬಿಟ್ರೆ ಅಂದ್ರೆ ಗೊತ್ತಾಗ ಅಂದ್ರೆ ಏನು ಅಂದ್ರೆ ಆಕಳುಗಳು ಮನೆ ಮಕ್ಕಳುಗಳಿಗೆ ನಾವು ಯಾವ ರೀತಿ ಹತ್ರ ಇರ್ತೀವಿ, ಅದೇ ರೀತಿ ನಾವು ಬೆಳೆಗಳ ಜೊತೆ ಫ್ರೆಂಡ್ಶಿಪ್ ಅಂದ್ರೆ ಸ್ನೇಹಿತ ಬೆಳೆಸ್ಕೋಬೇಕು. ಅಂದ್ರೆ ಮಣ್ಣನ್ನು ಕೂಡ ಆಗಾಗ ಪರೀಕ್ಷೆ ಮಾಡಿದ್ರು ಕೂಡ ಕೆಲಸದ ನೆರವೇರುತ್ತೆ. ಮಣ್ಣನ್ನ ಯಾವತ್ತೂ ಬೆಳೆಗಳ ಆದ್ಮೇಲೆ ಅದನ್ನ ಯಾವ ರೀತಿ ತೆಗಿಬೇಕು ಅಂತ ಅದು ಬೇಕಾದ್ರೆ ಹೇಳೋಣ. ನೀವು ಮಣ್ಣು ಪರೀಕ್ಷೆ ಕೂಡ ಮಾಡ್ಕೋತಾ ಇರಬೇಕು, ಗೊತ್ತಾಗುತ್ತೆ ಯಾವ್ದು ನಿಮ್ ಮಣ್ಣಲ್ಲಿ ಕೊರತೆ ಇದೆ. ಮಣ್ಣು ನೀವು ಸಮೃದ್ಧವಾಗಿದ್ರೆ ಬೆಳೆ ಸಮೃದ್ಧವಾಗಿರ್ತವೆ. ಅದರಿಂದ ಅವರು ರೈತರೇನಂದ್ರೆ ಪ್ರತಿ ವರ್ಷ ವರ್ಷ ಅಲ್ದಾ ಇದ್ರು ಎರಡು ವರ್ಷ ಮೂರು ವರ್ಷಕ್ಕೆ ಆದ್ಮೇಲೆ ಈಗ ಯಾವಾಗ ಬೇಸಿಗೆಕಾಲ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಡಾಕ್ಟರ್. ಎಸ್ ಚನ್ನಬಸವಣ್ಣ ಸರ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಬೆಳೆಗಳಲ್ಲಿ ಯಾವ ತರ ಪೋಷಕಾಂಶಗಳ ನಿರ್ವಹಣೆ ಮಾಡಬೇಕು, ಯಾವ ತರ ಮುನ್ನೆಚ್ಚರಿಕೆ ವಹಿಸಬೇಕು, ಈ ಎಲ್ಲ ಕುರಿತು ಮಾಹಿತಿ ನೀಡಿದ್ರಿ. ಕೆಲವು ರೈತರು ಇರ್ತಾರೆ, ತಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೋಬೇಕು ಡಾಕ್ಟರ್ ಚನ್ನಬಸವಣ್ಣ ಸರ್ ಹತ್ರ ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ. ಆಗ್ಬಹುದು. ಈಗ ನೋಡಿ, ನನ್ನ ಸಂಪರ್ಕ ಸಂಖ್ಯೆ ಏನಿದೆ, 8665415943. ಈ ಏನ್ ಸಂಖ್ಯೆ ಇದೆ, ಅವ್ರು ಯಾವಾಗ ಬೇಕಾದ್ರೆ ಸಂಪರ್ಕ ಮಾಡಬಹುದು, ಸಂಪರ್ಕ ಮಾಡಿ ಅವ್ರಿಗೇನು ವಿಷಯ ತಿಳ್ಕೊಬಹುದು. ಈ ವಿಷಯವನ್ನು ಹೇಳೋದಕ್ಕೆ ನನಗೆ ಅನುಮತಿ ಕೊಟ್ಟಿದ್ದಕ್ಕೆ ಮತ್ತೆ ರೈತರಿಗೆ ಎಲ್ಲ ಅನುಕೂಲ ಆಗ್ಲಿ ಅಂತ ಅನ್ಕೊಂತ ನಮಗೆ ವಂದನೆ ಅರ್ಪಿಸ್ತೇನೆ. ನಮಸ್ಕಾರ. ನಮಸ್ಕಾರ. ಬೆಳೆಗಳಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಈ ಕುರಿತು ಡಾಕ್ಟರ್ ಚನ್ನಬಸವಣ್ಣ ಅವರೊಡನೆ ಸಂದರ್ಶನವನ್ನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಜನಪದ ಸಂಗೀತ. ಮಾಗಡಿ ತಾಲೂಕು ತೂಬಿನಕೆರೆಯ ರಂಗಸ್ವಾಮಯ್ಯ ಮತ್ತು ಸಂಗಡಿಗರಿಂದ ಕೋಲಾಟದ ಪದಗಳು. ಲಲ್ಲಾ ಮಂಚಾದ ಮೇಲಿಲ್ಲ ಕೇಳಕ್ಕಯ್ಯ ಗಿಣಿಯು ಪಂಜಾರದೋಳಿಲ್ಲ. ಮಂಚಾದ ಮೇಲಿಲ್ಲ ಕೇಳಕ್ಕಯ್ಯ ಗಿಣಿಯು ಪಂಜಾರದೋಳಿಲ್ಲ. ಏ ಓರ್ಮವಾನ ಮಗಳು ನೀರ್ ಹೋಗಿದ್ ಕಂಡು ಹುಡುಗ ಏರಿ ಕಲ್ಲಾಗಿ ಹಗ್ಗನು ಕಣಕ್ಕಯ್ಯ. ಮಂಚಾದ ಮೇಲಿಲ್ಲ ಕೇಳಕ್ಕಯ್ಯ ಗಿಣಿಯು ಪಂಜಾರದೋಳಿಲ್ಲ. ಏ ಹರಿಯೋ ನೀರಾಗಿ ಹುಡುಗಿ ಹರಿದಿದ್ ಕಂಡೊಂದು ಹುಡುಗ ಸದ್ದಾಣೆನಾಗಿ ಸರ್ದನು ಕಣಕ್ಕಯ್ಯ. ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯು ಪಂಜಾರದೋಳಿಲ್ಲ. ಏ ಸುಂಡಾಯರಿಯಾಗಿ ಹುಡುಗ ಸರ್ದಿದ್ ಕಂಡೊಂದು ಹುಡುಗಿ ಕುಚ್ಚ ಮೀನಾಗಿ ಬಳ್ಳಳು ಕಣಕ್ಕಯ್ಯ. ಮಂಚಾದ ಕೆಳಕ್ಕಯ್ಯ ಗಿಣಿಯು ಪಂಜಾರದೋಳಿಲ್ಲ. ಏ ಬಾಳೆ ಮೀನಾಗಿ ಹುಡುಗಿ ಬಳ್ಳಿ ಕಂಡೊಂದು ಹುಡುಗ ಗಾಣ ಕರ್ನಾಗಿ ಚಂದನು ಕಣಕ್ಕಯ್ಯ. ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯು ಪಂಜಾರದೋಳಿಲ್ಲ. ಇಲ್ಲಲ್ಲ ಮಂಚಾದ ಮೇಲಿಲ್ಲ ಕೇಳಕ್ಕಯ್ಯ ಗಿಣಿಯು ಪಂಜಾರದೋಳಿಲ್ಲ. ಮಂಚಾದ ಮೇಲಿಲ್ಲ ಕೇಳಕ್ಕಯ್ಯ ಗಿಣಿಯು ಪಂಜಾರದೋಳಿಲ್ಲ. ಏ ಗಾಣ ಕರ್ನಾಗಿ ಹುಡುಗ ಚಂದಿ ಕಂಡೊಂದು ಹುಡುಗಿ ರಾಗಿ ಕಾಳಾಗಿ ಹಿಡಿದಳು ಕಣಕ್ಕಯ್ಯ. ಮಂಚಾದ ಮೇಲಿಲ್ಲ ಕೇಳಕ್ಕಯ್ಯ ಗಿಣಿಯು ಪಂಜಾರದೋಳಿಲ್ಲ. ಏ ರಾಗಿ ಕಾಳಾಗಿ ಹುಡುಗಿ ಸಿಡ್ದಿದ್ ಕಂಡೊಂದು ಹುಡುಗ ಉಂಜನ್ ಮರಿಯಾಗಿ ಮೇದನು ಕಣಕ್ಕಯ್ಯ. ಮಂಚಾದ ಮೇಲಿಲ್ಲ ಕೇಳಕ್ಕಯ್ಯ ಗಿಣಿಯು ಪಂಜಾರದೋಳಿಲ್ಲ. ಏ ಲಲ್ಲ ಮಂಚಾದ ಮೇಲಿಲ್ಲ ಕೇಳಕ್ಕಯ್ಯ ಗಿಣಿಯು ಪಂಜಾರದೋಳಿಲ್ಲ. ಮಂಚಾದ ಮೇಲಿಲ್ಲ ಕೇಳಕ್ಕಯ್ಯ ಗಿಣಿಯು ಪಂಜಾರದೋಳಿಲ್ಲ. ಏ ರಾಗಿ ಕಾಳಾಗಿ ಹುಡುಗಿ ಸಿಡ್ದಿದ್ ಕಂಡೊಂದು ಹುಡುಗ ಉಂಜನ್ ಮರಿಯಾಗಿ ಮೇದನು ಕಣಕ್ಕಯ್ಯ. ಮಂಚಾದ ಮೇಲಿಲ್ಲ ಕೇಳಕ್ಕಯ್ಯ ಗಿಣಿಯು ಪಂಜಾರದೋಳಿಲ್ಲ. ಏ ಉಂಜನ್ ಮರಿಯಾಗಿ ಹುಡುಗಿ ಮೇದಿದ್ ಕಂಡೊಂದು ಹುಡುಗಿ ತೋಡನ್ ಮರಿಯಾಗಿ ತೋಡಳು ಕಣಕ್ಕಯ್ಯ. ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯ ಪಂಜಾರದೋಳಿಲ್ಲ. ಈ ತೋಡನ್ ಮರಿಯಾಗಿ ಹುಡುಗಿ ತೋಡಿ ಕಂಡೊಂದು ಹುಡುಗ ಒಡ್ಡ ಬಾಯಾಗಿ ಹದ್ದನು ಕಣಕ್ಕಯ್ಯ. ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯ ಪಂಜಾರದೋಳಿಲ್ಲ. ಏಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯು ಪಂಜಾರದೋಳಿಲ್ಲ. ಏಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯು ಪಂಜಾರದೋಳಿಲ್ಲ. ಏ ಒಡ್ಡ ಬಾಯಾಗಿ ಹುಡುಗ ಹದ್ದಿ ಕಂಡೊಂದು ಹುಡುಗಿ ನಾಗ ಮರಿಯಾಗಿ ರಾಚಳು ಕಣಕ್ಕಯ್ಯ. ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯು ಪಂಜಾರದೋಳಿಲ್ಲ. ಏ ನಾಗರ್ ಮರಿಯಾಗಿ ಹುಡುಗಿ ರಾಚಿ ಕಂಡೊಂದು ಹುಡುಗ ಕೀರನ್ ಮರಿಯಾಗಿ ಕಡ್ದನು ಕಣಕ್ಕಯ್ಯ. ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯು ಪಂಜಾರದೋಳಿಲ್ಲ. ಏ ಕೀರನ್ ಮರಿಯಾಗಿ ಹುಡುಗ ಕರ್ದಿ ಕಂಡೊಂದು ಹುಡುಗಿ ಮೂಗುತ್ತವಾಗಿ ಬೆಳ್ದಳು ಕಣಕ್ಕಯ್ಯ. ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯ ಪಂಜಾರದೋಳಿಲ್ಲ. ಏ ಮೂಗುತ್ತವಾಗಿ ಬೆಳ್ದಿದ್ ಕಂಡೊಂದು ಹುಡುಗಿ ಇಲ್ಗಾರ್ ಹುಡುಗನಾಗಿ ಹದ್ದನು ಕಣಕ್ಕಯ್ಯ. ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯ ಪಂಜಾರದೋಳಿಲ್ಲ. ಏ ಇಲ್ಗಾರ್ ಹುಡುಗನಾಗಿ ಹದ್ದಿದ್ ಕಂಡೊಂದು ಹುಡುಗಿ ರಾಗರ್ ಮರಿಯಾಗಿ ರಾಚಳು ಕಣಕ್ಕಯ್ಯ. ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯ ಪಂಜಾರದೋಳಿಲ್ಲ. ಏ ನಾಗರ್ ಮರಿಯಾಗಿ ಹುಡುಗಿ ರಾಚಿ ತಂಡೊಂದು ಹುಡುಗಿ ಕಿರಣ್ ಮರಿಯಾಗಿ ಕಡ್ದನು ಕಣಕ್ಕಯ್ಯ. ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯ ಪಂಜಾರದೋಳಿಲ್ಲ. ಏ ಕಿರಣ್ ಮರಿಯಾಗಿ ಹುಡುಗಿ ಕಡ್ದ ತಂಡೊಂದು ಹುಡುಗಿ ಅಡಕೆ ದಸಿಯಾಗಿ ಬೆಳ್ದಳು ಕಣಕ್ಕಯ್ಯ. ಮಂಚಾದ ಮೇಲಿಲ್ಲ ಏ ಹರಕೆ ದಸಿಯಾಗಿ ಹುಡುಗಿ ಬೆಳೆದಿದ್ ತಂಡೊಂದು ಹುಡುಗ ತಿಳ ಹುಡುಗನಾಗಿ ಕುಯ್ದನು ಕಣಕ್ಕಯ್ಯ ಇಲ್ಲ ಮಂಜಾರ ಮೇಲಿಲ್ಲ ಕೆಳಕ್ಕಯ್ಯ ಜೀರಿಯ ಪಂಜಾರ ತೋಳಿಲ್ಲ ಏ ತಿಳ ಬಾಯಾಗಿ ಹುಡುಗ ಕುಯ್ದಿದ್ ತಂಡೊಂದು ಹುಡುಗಿ ಗರ್ಕೆ ಉಲ್ಲಾಗಿ ಬೆಳೆದಳು ಕಣಕ್ಕಯ್ಯ ಇಲ್ಲ ಮಂಜಾರ ಮೇಲಿಲ್ಲ ಕೆಳಕ್ಕಯ್ಯ ಜೀರಿಯ ಪಂಜಾರ ತೋಳಿಲ್ಲ ಏ ಗರ್ಕೆ ಹುಡುಗಿಯಾಗಿ ಬೆಳೆದಿದ್ ತಂಡೊಂದು ಹುಡುಗ ಟಗರ ಮರಿಯಾಗಿ ಮೇದನು ಕಣಕ್ಕಯ್ಯ ಇಲ್ಲ ಮಂಜಾರ ಮೇಲಿಲ್ಲ ಏ ಟಗರ ಮರಿಯಾಗಿ ಹುಡುಗ ಮೇಲಿ ತಂಡೊಂದು ಹುಡುಗಿ ಅಗರ ಮರಿಯಾಗಿ ಬರಲು ಕಣಕ್ಕಯ್ಯ ಏ ಅಗಸರನ್ ಮಗ್ನಾನಾಗಿ ಒಗೆದಿದ್ದೋ ಕಂಡೋ ಒಳ್ಳೆ ಮೀನಾಗಿ ಬಳ್ಳಳು ಕಣಕ್ಕಯ್ಯ ಇಲ್ಲ ಮಂಜಾರ ಮೇಲಿಲ್ಲ ಕೆಳಕ್ಕಯ್ಯ ಜೀರಿಯ ಪಂಜಾರ ತೋಳಿಲ್ಲ ಏ ಅಗಸರ ಮಗ್ನಾಗಿ ಒಗೆದಿದ್ ಕಂಡೊಂದು ಹುಡುಗಿ ಜಿಂಕೆ ಮರಿಯಾಗಿ ನಿಂತಳು ಕಣಕ್ಕಯ್ಯ ಇಲ್ಲ ಮಂಜಾರ ಮೇಲಿಲ್ಲ ಕೆಳಕ್ಕಯ್ಯ ಜೀರಿಯ ಪಂಜಾರ ತೋಳಿಲ್ಲ ಏ ಜಿಂಕೆ ಮರಿಯಾಗಿ ಹುಡುಗಿ ನಿಂತಿದ್ ಕಂಡೊಂದು ಹುಡುಗ ಬೇಟೆ ಕರ್ನಾಗಿ ಸೆಣಧನು ಕಣಕ್ಕಯ್ಯ ಇಲ್ಲ ಮಂಜಾರ ಮೇಲಿಲ್ಲ ಕೆಳಕ್ಕಯ್ಯ ಜೀರಿಯ ಪಂಜಾರ ತೋಳಿಲ್ಲ ಏ ಬೇಟೆ ಕರ್ನಾಗಿ ಹುಡುಗ ಸೆಂದಿದ್ ತಣ್ಣೊಂದು ಹುಡುಗಿ ಮೂಗೋತ್ತವಾಗಿ ಬೆಳೆದಳು ಕಣಕ್ಕಯ್ಯ ಇಲ್ಲ ಮಂಜಾರ ಮೇಲಿಲ್ಲ ಕೆಳಕ್ಕಯ್ಯ ಜೀರಿಯ ಪಂಜಾರ ತೋಳಿಲ್ಲ ಏ ಮೂಗೋತ್ತವಾಗಿ ಬೆಳೆದಿದ್ ತಣ್ಣೊಂದು ಹುಡುಗಿ ಇಲ್ಗಾರ್ ಹುಡುಗನಾಗಿ ಹದ್ದನು ಕಣಕ್ಕಯ್ಯ ಇಲ್ಲ ಮಂಜಾರ ಮೇಲಿಲ್ಲ ಕೆಳಕ್ಕಯ್ಯ ಜೀರಿಯ ಪಂಜಾರ ತೋಳಿಲ್ಲ ಏ ಇಲ್ಗಾರ್ ಹುಡುಗನಾಗಿ ಹದ್ದಿದ್ ತಣ್ಣೊಂದು ಹುಡುಗಿ ಗದ್ದೆ ಬದಿಯಾಗಿ ಬಿದ್ದಳು ಕಣಕ್ಕಯ್ಯ ಇಲ್ಲ ಮಂಜಾರ ಮೇಲಿಲ್ಲ ಕೆಳಕ್ಕಯ್ಯ ಜೀರಿಯ ಪಂಜಾರ ತೋಳಿಲ್ಲ ಏಲಲ್ಲ ಮಂಜಾರ ಮೇಲಿಲ್ಲ ಕೆಳಕ್ಕಯ್ಯ ಗೇಣಿಯು ಪಂಜಾರ ತೋಳಿಲ್ಲ ಏಲಲ್ಲ ಮಂಜಾರ ಮೇಲಿಲ್ಲ ಕೆಳಕ್ಕಯ್ಯ ಗೇಣಿಯ ಪಂಜಾರ ತೋಳಿಲ್ಲ ಏ ಗದ್ದೆ ಬದುವಾಗಿ ಬಿದ್ದಿದ್ ತಂಡೊಂದು ಹುಡುಗ ರೈತನ್ ಮಗನಾಗಿ ಸೌರನು ಕಣಕ್ಕಯ್ಯ ಏಲಲ್ಲ ಮಂಜಾರ ಮೇಲಿಲ್ಲ ಕೆಳಕ್ಕಯ್ಯ ಗೇಣಿಯ ಪಂಜಾರ ತೋಳಿಲ್ಲ ಏಲಲ್ಲ ಮಂಜಾರ ಮೇಲಿಲ್ಲ ಕೆಳಕ್ಕಯ್ಯ ಗೇಣಿಯು ಪಂಜಾರ ತೋಳಿಲ್ಲ ಏಲಲ್ಲ ಮಂಜಾರ ಮೇಲಿಲ್ಲ ಕೆಳಕ್ಕಯ್ಯ ಜೀರಿಯ ಪಂಜಾರ ತೋಳಿಲ್ಲ ಏ ರೈತನ್ ಮಗನಾಗಿ ಸೌರಿದ್ ಕಂಡೊಂದು ಹುಡುಗಿ ಮಲ್ದ ಮರಿಯಾಗಿ ಹಾವಡಲು ಕಣಕ್ಕಯ್ಯ ಇಲ್ಲ ಮಂಜಾರ ಮೇಲಿಲ್ಲ ಕೆಳಕ್ಕಯ್ಯ ಜೀರಿಯ ಪಂಜಾರ ತೋಳಿಲ್ಲ ಏ ಮಲ್ದ ಮರಿಯಾಗಿ ಹುಡುಗಿ ಓಡಿದ್ ಕಂಡೊಂದು ಹುಡುಗ ಬೇಡ ಹುಡುಗನಾಗಿ ಹೊಡೆದನು ಕಣಕ್ಕಯ್ಯ ಇಲ್ಲ ಮಂಜಾರ ಮೇಲಿಲ್ಲ ಕೆಳಕ್ಕಯ್ಯ ಜೀರಿಯ ಪಂಜಾರ ತೋಳಿಲ್ಲ ಏಲಲ್ಲ ಮಂಜಾರ ಮೇಲಿಲ್ಲ ಕೆಳಕ್ಕಯ್ಯ ಗೇಣಿಯೋ ಪಂಜಾರ ತೋಳಿಲ್ಲ ಏಲಲ್ಲ ಮಂಜಾರ ಮೇಲಿಲ್ಲ ಕೆಳಕ್ಕಯ್ಯ ಗೇಣಿಯೋ ಪಂಜಾರ ತೋಳಿಲ್ಲ ಏ ಬೇಟೆ ಕರ್ನಾಗಿ ಹುಡುಗ ಒಡೆದಿ ತಂಡೊಂದು ಹುಡುಗಿ ಗಿಳಿಯ ಮರಿಯಾಗಿ ಹಾರಳು ಕಣಕ್ಕಯ್ಯ ಏಲಲ್ಲ ಮಂಜಾರ ಮೇಲಿಲ್ಲ ಕೆಳಕ್ಕಯ್ಯ ಗೇಣಿಯ ಪಂಜಾರ ತೋಳಿಲ್ಲ ಏಲಲ್ಲ ಮಂಜಾರ ಮೇಲಿಲ್ಲ ಕೆಳಕ್ಕಯ್ಯ ಗೇಣಿಯೋ ಪಂಜಾರ ತೋಳಿಲ್ಲ ಏಲಲ್ಲ ಮಂಜಾರ ಮೇಲಿಲ್ಲ ಕೆಳಕ್ಕಯ್ಯ ಗೇಣಿಯ ಪಂಜಾರ ತೋಳಿಲ್ಲ ಏ ಗೆಳೆಯ ಮರಿಯಾಗಿ ಹುಡುಗಿ ಆರಿದ ತಂಡೊಂದು ಹುಡುಗ ಗೀಡ್ಗನ್ ಮರಿಯಾಗಿ ಎತ್ತನು ಕಣಕ್ಕಯ್ಯ ಇಲ್ಲ ಮಂಜಾರ ಮೇಲಿಲ್ಲ ಕೆಳಕ್ಕಯ್ಯ ಗೇಣಿಯ ಪಂಜಾರ ತೋಳಿಲ್ಲ ಏಲಲ್ಲ ಮಂಜಾರ ಮೇಲಿಲ್ಲ ಕೆಳಕ್ಕಯ್ಯ ಗೇಣಿಯೋ ಪಂಜಾರ ತೋಳಿಲ್ಲ ಏಲಲ್ಲ ಮಂಜಾರ ಮೇಲಿಲ್ಲ ಕೆಳಕ್ಕಯ್ಯ ಗೇಣಿಯ ಪಂಜಾರ ತೋಳಿಲ್ಲ ಏ ಗಿಡ್ಗನ್ ಮರಿಯಾಗಿ ಎತ್ತಿ ತಂಡೊಂದು ಹುಡುಗಿ ರಾಗಿ ಕಾಳಾಗಿ ಸುರ್ದಳು ಕಣಕ್ಕಯ್ಯ ಇಲ್ಲ ಮಂಜಾರ ಮೇಲಿಲ್ಲ ಕೆಳಕ್ಕಯ್ಯ ಗೇಣಿಯ ಪಂಜಾರ ತೋಳಿಲ್ಲ ಏ ರಾಗಿ ಕಾಳಾಗಿ ಹುಡುಗ ಸಿಡ್ದಿದ್ ತಂಡೊಂದು ಹುಡುಗಿ ಕೋಳಿ ಉಂಜಾಗಿ ಮೇದನು ಕಣಕ್ಕಯ್ಯ ಇಲ್ಲ ಮಂಜಾರ ಮೇಲಿಲ್ಲ ಕೆಳಕ್ಕಯ್ಯ ಗೇಣಿಯ ಪಂಜಾರ ತೋಳಿಲ್ಲ ಏಲಲ್ಲ ಮಂಜಾರ ಮೇಲಿಲ್ಲ ಕೆಳಕ್ಕಯ್ಯ ಗೇಣಿಯೋ ಪಂಜಾರ ತೋಳಿಲ್ಲ ಏಲಲ್ಲ ಮಂಜಾರ ಮೇಲಿಲ್ಲ ಕೆಳಕ್ಕಯ್ಯ ಗೇಣಿಯೋ ಪಂಜಾರ ತೋಳಿಲ್ಲ ಏ ಕೋಳಿ ಉಂಜಾಗಿ ಮೇದಿದ್ ಕಂಡೊಂದು ಹುಡುಗಿ ಗದ್ದೆ ಬತ್ತಾವಾಗಿ ಬೆಳೆದಳು ಕಣಕ್ಕಯ್ಯ ಏಲಲ್ಲ ಮಂಜಾರ ಮೇಲಿಲ್ಲ ಕೆಳಕ್ಕಯ್ಯ ಗೇಣಿಯೋ ಪಂಜಾರ ತೋಳಿಲ್ಲ ಏಲಲ್ಲ ಮಂಚಾದ ಮೇಲಿಲ್ಲ, ಕೆಳಕ್ಕಯ್ಯ ಗೇಣಿಯೋ ಪಂಜಾರದೋಳಿಲ್ಲ. ಬೇಲಲ್ಲ ಮಂಚಾದ ಮೇಲಿಲ್ಲ, ಕೆಳಕ್ಕಯ್ಯ ಗೇಣಿಯೋ ಪಂಜಾರದೋಳಿಲ್ಲ. ಏ ಗದ್ದೆ ಬತ್ತಾವಾಗಿ ಬೆಳೆದಿದ್ ಕಂಡೊಂದು ಹುಡುಗಿ ಉಲ್ಲೇ ಮರಿಯಾಗಿ ಓಡಳು ಕಣಕ್ಕಯ್ಯ. ಇಲ್ಲಲ್ಲ ಮಂಚಾದ ಮೇಲಿಲ್ಲ, ಕೆಳಕ್ಕಯ್ಯ ಗೇಣಿಯೋ ಪಂಜಾರದೋಳಿಲ್ಲ. ಏ ಉಲ್ಲೇ ಮರಿಯಾಗಿ ಹುಡುಗಿ ಓಡಿದ್ ಕಂಡೊಂದು ಹುಡುಗಿ ಉಳಿಯ ಮರಿಯಾಗಿ ಕರ್ದನು ಕಣಕ್ಕಯ್ಯ. ಇಲ್ಲಲ್ಲ ಮಂಚಾದ ಮೇಲಿಲ್ಲ, ಕೆಳಕ್ಕಯ್ಯ ಗೇಣಿಯೋ ಪಂಜಾರದೋಳಿಲ್ಲ. ಏಲಲ್ಲ ಮಂಚಾದ ಮೇಲಿಲ್ಲ, ಕೆಳಕ್ಕಯ್ಯ ಗೇಣಿಯೋ ಪಂಜಾರದೋಳಿಲ್ಲ. ಏಲಲ್ಲ ಮಂಚಾದ ಮೇಲಿಲ್ಲ, ಕೆಳಕ್ಕಯ್ಯ ಗೇಣಿಯೋ ಪಂಜಾರದೋಳಿಲ್ಲ. ಏ ಗದ್ದೆ ಬತ್ವಾಗಿ ಬೆಳೆದಿದ್ ಕಂಡೊಂದು ಹುಡುಗ ರೈತನ ಮಗನಾಗಿ ಕುಯ್ದನು ಕಣಕ್ಕಯ್ಯ. ಏಲಲ್ಲ ಮಂಚಾದ ಮೇಲಿಲ್ಲ, ಕೆಳಕ್ಕಯ್ಯ ಗೇಣಿಯೋ ಪಂಜಾರದೋಳಿಲ್ಲ. ಏಲಲ್ಲ ಮಂಚಾದ ಮೇಲಿಲ್ಲ, ಕೆಳಕ್ಕಯ್ಯ ಗೇಣಿಯೋ ಪಂಜಾರದೋಳಿಲ್ಲ. ಏಲಲ್ಲ ಮಂಚಾದ ಮೇಲಿಲ್ಲ, ಏ ರೈತನ ಮಗನಾಗಿ ಕುಯ್ದಿದ್ ಕಂಡೊಂದು ಹುಡುಗಿ ತಾಡನ್ ಮರಿಯಾಗಿ ಓಡಳು ಕಣಕ್ಕಯ್ಯ. ಇಲ್ಲಲ್ಲ ಮಂಚಾದ ಮೇಲಿಲ್ಲ, ಕೆಳಕ್ಕಯ್ಯ ಗೇಣಿಯೋ ಪಂಜಾರದೋಳಿಲ್ಲ. ಏ ತಾಡನ್ ಮರಿಯಾಗಿ ಓಡಿದ್ ಕಂಡೊಂದು ಹುಡುಗ ಇದೆಯ ಮರಿಯಾಗಿ ವರ್ಧನು ಕಣಕ್ಕಯ್ಯ. ಇಲ್ಲಲ್ಲ ಮಂಚಾದ ಮೇಲಿಲ್ಲ, ಕೆಳಕ್ಕಯ್ಯ ಗೇಣಿಯೋ ಪಂಜಾರದೋಳಿಲ್ಲ. ಏಲಲ್ಲ ಮಂಚಾದ ಮೇಲಿಲ್ಲ, ಕೆಳಕ್ಕಯ್ಯ ಗೇಣಿಯೋ ಪಂಜಾರದೋಳಿಲ್ಲ. ಏ ಹೆಗ್ಗಿಣಿ ತಯ್ಯೋ ತಜ್ಜಣು ತಯ್ಯೋ ತಲಂಗು ತಜ್ಜಣು ತ ಅರುಳನ್ ಮರುಳಂದರುಳೋ ಜಾಣ ತಂದನ್ ಏ ತಂದನ್ನೆ ತಾನೊಂದರುಳೋ ಜಾಣ ಹೇ ಗದ್ದುಗೆ ಬಿಟ್ಟೋ ಎದ್ಬಾರೋ ಕೆಂಗಪ್ಪ ಇದ್ದಾರೆ ನಿಮ್ ಸೇವು ನಾಣೇ ಜಾಣ ಹೇ ಹರುಳನ್ ಮರುಳನ್ ಧರುಳೋ ಜಾಣ ತಂದನ್ನೆ ತಾನೊಂದರುಳೋ ಜಾಣ ಇದ್ದಾರೆ ನಿಮ್ಮ ಶಿವನಾಣೆ ಶಿವರಾತ್ರಿ ಮಗ್ಗು ತಂದೆವು ಕೊಡಿ ಬಾರೋ ಜಾಣ ಹೇ ಹರುಳನ್ ಮರುಳನ್ ಧರುಳೋ ಜಾಣ ತಂದನ್ನೆ ತಾನೊಂದರುಳೋ ಜಾಣ ಹೇ ಮಗ್ಗಿಲ್ಲವೆಂದೋ ಮುಗ್ಗಿ ಹೋಗಲು ಬೇಡ ಮಗ್ಗು ಏರ ನನ್ನ ಮನೆ ಎಂದೋ ಜಾಣ ಹೇ ಮಗ್ಗಿಲ್ಲವೆಂದೋ ಮುಗ್ಗಿ ಹೋಗಲು ಬೇಡ ಮಗ್ಗು ಹಿರಣನ್ ಮಾನೆ ಹಿಂದೋ ಜಾಣ ಮಗ್ಗು ಹಿರಣನ ಮನೆ ಹಿಂದೆ ಕೆಂಗಪ್ಪ ಮಗ್ಗರಳಿ ಬಾಯಿ ಬೀಡುತ್ತಾವೋ ಜಾಣ ಹೇ ಹೂವಿಲ್ಲವೆಂದೋ ಹೂವಿಗೆ ಹೋಗ ಬೇಡ ಹೂವು ಹಿರಣನ್ ಮಾನೆ ಹಿಂದೋ ಜಾಣ ಏರಣನ ಮನೆ ಹಿಂದೆ ಕೆಂಗಪ್ಪ ಹೂವರಳಿ ಬಾಯಿ ಬೀಡ ತಾವೋ ಜಾಣ ಹೇ ಹರುಳನ್ ಮರುಳನ್ ಧರುಳೋ ಜಾಣ ತಂದನ್ನೆ ತಾನೊಂದರುಳೋ ಜಾಣ ಹೇ ತಂಟೆ ಒಟ್ಟಿತು ತಾಟ ಕರಿದ್ದಲ್ಲಿ ಸುಂಟಿ ಒಟ್ಟಿತು ಕೆರೆಯಲ್ಲಿ ಜಾಣ ಹೇ ಸುಂಟಿ ಒಟ್ಟಿತು ಕೆರೆಯಲ್ಲಿ ಕೆಂಗಪ್ಪ ಬಂಟ ಹುಟ್ಟಿದನು ಕುಲದಲ್ಲಿ ಜಾಣ ಹೇ ಹರುಳನ್ ಮರುಳನ್ ಧರುಳೋ ಜಾಣ ತಂದನ್ನೆ ತಾನೊಂದರುಳೋ ಜಾಣ ಹೇ ವಾರ ವಾರಕ್ಕೆಲ್ಲ ದಾರ ಸಿಕ್ಕಿದ ನಮಗೆ ಏರಿಗೆ ಬೆಳೆಯೋ ಬೈಲಲ್ಲಿ ಜಾಣ ಹೇ ಜೇರಿಗೆ ಬೆಳೆಯೋ ಬೈಲಲ್ಲಿ ಕೆಂಗಪ್ಪ ದಾರ ಸಿಕ್ಕಿದವು ನಮಗೊಬ್ಬ ಜಾಣ ಹೇ ಕೆಂಗಪ್ಪರಟವನೇ ಎಲ್ಲ ನೋಡಣ ಬನ್ನಿ ಚೆನ್ನಾರಿ ಬಂಡೆ ಗಿಲುಕೆಯು ಜಾಣ ಹೇ ತಿರುಳನ್ ಮರುಳನ್ ಧರುಳೋ ಜಾಣ ತಂದನ್ನೆ ತಾನೊಂದರುಳೋ ಜಾಣ ಎಳ್ಳು ಹೊಲ್ದಾಗೆ ಎಳೆಯ ಸಗರ ಸಾಕಿ ಎಳಗಿನ ಕೆಂಗಪ್ಪ ಮಾಕ ಸುಂಸೋ ಜಾಣ ಏ ಎಳಗಿನ ಕೆಂಗಪ್ಪಕ್ಕೆ ಮಕ ಮುನ್ಸು ಬಂದಾರೆ ಹೋಹತ್ತಿ ಹೊರಟಾನ ಕುದುರೆಯ ಜಾಣ ಏ ದುಂಡೋ ಬಿಗಿಸವನೆ ಕುದುರೆಗೂ ಕೆಂಗಪ್ಪ ಗೊಂಬೆ ನಾಕವನೆ ಚೌಲಾವೋ ರಾಮ ಏ ಸಾಲಿಪ್ಪೆ ಮರದ ನೆರಳಾಗೆ ಕೆಂಗಪ್ಪ ಅಸೆಂದು ಬಿಟ್ಟಿಳಿದಾನೋ ಜಾಣ ಅಸೆಂದು ಕುದುರೆ ಬಿಟ್ಟಿಳಿದಾನು ಏರಿ ಚಂದಕ್ಕೆ ಅವನೋದ ಜಾಣ ಏ ಒದ್ದಿದ್ವಲ್ವಿ ಕೊಡ್ಬಿ ಆಕ್ಯಾನು ಕೆಂಗಪ್ಪ ಅಲ್ಲಿ ಮಾಡಿ ಅನ್ಸೂಕ ಇದ್ರೇ ಜಾಣ ಏ ಒದ್ದಿದ್ವಲ್ವಿ ಕೊಡ್ಬಿ ಆಕ್ಯಾನು ಕೆಂಗಪ್ಪ ಅಲ್ಲಿ ಮಾಡಿ ಅನ್ಸೂಕ ಇದ್ರೇ ಜಾಣ ಏ ಅಲ್ಲಿ ಮಾಡ್ಯಾನು ಸುಖನಿದ್ರೆ ಕೆಂಗಪ್ಪ ಏಳು ಮಂದಿ ನಾರ್ಯಾರು ಬಂದಾರು ಜಾಣ ಏ ಏಳು ಮಂದಿ ನಾರ್ಯಾರು ಏನಂತ ಕೇಳ್ಯಾರು ಕೇಳ್ಯಾರು ಯಾವೂರೋ ನೀನ್ಯಾರೋ ಜಾಣ ಈ ಹಳ್ಳಿ ಕಾರನಲ್ಲ ದಿಲ್ಲಿ ಗೌಡನಲ್ಲ ಭದ್ರೆ ಚಿಕ್ಕವನ್ ಮಾಗ ನೌದೋ ಜಾಣೆ ಏ ಭದ್ರೆ ಚಿಕ್ಕವರ